ಕಾರಣಬಾಯ ತೆರೆದಿ ಪೇಳೆಲು ದಾನವಾಂತಕ ಅಹೋಬಲ ನಾರಸಿಂಹ ದಾನವಾಂತಕ ಅಹೋಬಲ ನಾರಸಿಂಹ ಏನು ಕಾರಣಬಾಯ ತೆರೆದಿ ಪೇಳೆಲು ಏನು ಕಾರಣಬಾಯ ತೆರೆದಿ ಪೇಳೆಲು ದಾನವಾಂತಕ ಅಹೋಬಲ ನಾರಸಿಂಹ ದಾನವಾಂತಕ ಅಹೋಬಲ ನಾರಸಿಂಹ ಏನು ಕಾರಣಬಾಯ ತೆರೆದಿ ಪೇಳೆಲು ಏನು ಕಾರಣಬಾಯ ತೆರೆದಿ ಪೇಳೆಲು ಚೋರನ ಕೊಲಲು ತೆರೆದೆಯೋ ಬಾಯ ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೋ ಬಾಯ ನಿಗಮ ಚೋರನ ಕೊಲಲು ತೆರೆದೆಯೋ ಬಾಯ ನಗವ ಬೆನ್ನಲಿ ಪೊತ್ತು ನಡುಗಿ ತೆರೆದೆಯೋ ಬಾಯ ಭೂಮಿಗಳ್ಳರ ಕೊಂದು ಬಳಲಿ ತೆರೆದೆಯೋ ಬಾಯ ಭೂಮಿಗಳ್ಳರ ಕೊಂದು ಬಳಲಿ ತೆರೆದೆಯೋ ಬಾಯ ಜಗವರಿಯ ಪೇರೂರ ವೀರಿದ ಪ್ರಹ್ಲಾದ ವರದ ಜಗವರಿಯ ಪೇರೂರ ವೀರಿದ ಪ್ರಹ್ಲಾದ ವರದ ಏನು ಕಾರಣ ಬಾಯ ತೆರೆದಿ ಪೇಳೆಲು ಏನು ಕಾರಣ ಬಾಯ ತೆರೆದಿ ಪೇಳೆಲು ದಾನವಾಂತಕ ಅಹೋಬಲ ನಾರಸಿಂಹ ದಾನವಾಂತಕ ಅಹೋಬಲ ನಾರಸಿಂಹ ಏನು ಕಾರಣಬಾಯ ತೆರೆದಿ ಪೇಳೆಲು ಏನು ಕಾರಣಬಾಯ ತೆರೆದಿ ಪೇಳೆಲು ಚೆಲ್ವಿಕೆಯ ನೋಡಿ ತೆರೆದೆಯೋ ಬಾಯ ಏರಿ ಅಶ್ವಮೆಟ್ಟಿ ಅಳಲಿ ತೆರೆದೆಯೋ ಬಾಯ ನಾರಿಯರ ಚೆಲ್ವಿಕೆಯ ನೋಡಿ ತೆರೆದೆಯೋ ಬಾಯ ಏರಿ ಅಶ್ವಮೆಟ್ಟಿ ಅಳಲಿ ತೆರೆದೆಯೋ ಬಾಯ ಮಾರಪಿತಕ್ಕಾಗಿ ನೆಲೆಯಾದಿ ಕೇಶವರಂಗ ಆ ಅರ್ಪಿತ ಕಾಗಿ ನೆಲೆಯಾದಿ ಕೇಶವರಂಗ ಧೀರ ಶ್ರೀನಾಥ ಭವನಾಶ ಪೇಳೆಲು ಧೀರ ಶ್ರೀನಾಥ ಭವನಾಶ ಪೇಳೆಲು ಏನು ಕಾರಣಬಾಯ ತೆರೆದಿ ಪೇಳೆಲು ಏನು ಕಾರಣಬಾಯ ತೆರೆದಿ ಪೇಳೆಲು ದಾನವಾಂತಕ ಅಹೋಬಲ ನಾರಸಿಂಹ ದಾನವಾಂತಕ ಅಹೋಬಲ ನಾರಸಿಂಹ ಸ್ನೇಹ ಏನು ಕಾರಣ ಬಾಯ ತೆರೆದಿ ಪೇಳಲು ಏನು ಕಾರಣ ಬಾಯ ಏನು ಕಾರಣ ಬಾಯ ಏನು ಕಾರಣ ಬಾಯ ತೆರೆದಿ ಪೇಳಲು